ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಳೆ ಮತ್ತು ಕೋಕೋ ಬೆಳೆಗಳನ್ನು ಬಾಧಿಸುವಂತಹ ಕೀಟಪೀಡೆಗಳು ಮತ್ತು ಕೀಟೇತರ ಪೀಡೆಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯದ ಮಡಿಕೇರಿ ಕೃಷಿ ಸಂಶೋಧನಾ ಕೇಂದ್ರದ ಕ್ಷೇತ್ರ ಅಧೀಕ್ಷಕರು ಹಾಗೂ ಕೃಷಿ ಕೀಟಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು ಆದಂಥ ಡಾಕ್ಟರ್ ಎಚ್ ಸಿ ಲತಾ ಅವರು. ನಮಸ್ಕಾರ ಡಾಕ್ಟರ್ ಲತಾ ಅವರೇ. ನಮಸ್ಕಾರ ಸರ್. ಈಗ ಮೊದಲಿಗೆ ಬಾಳೆ ಬೆಳೆಯನ್ನು ತೆಗೆದುಕೊಂಡ್ರೆ ಬಾಳೆ ಬೆಳೆಯನ್ನು ಬಾಧಿಸುವಂತಹ ಕೀಟಪೀಡೆಗಳು ಯಾವ್ಯಾವ ಅಂತೀರಿ? ಬಾಳೆ ಬೆಳೆನ ಮಡಿಕೇರಿ ವಿಭಾಗದಲ್ಲಿ ನಾವು ಜಾಸ್ತಿ ನೋಡ್ತೀವಿ. ಬಾಳೆಯಲ್ಲಿ ಬರುವಂತಹ ಪ್ರಮುಖ ಕೀಟಗಳು ಯಾವ್ಯಾವ್ದು ಅಂದ್ರೆ ಗಡ್ಡೆ ಕೊರೆಯುವ ಹುಳು ಅಂತ ಹೇಳಿ, ಅದ್ರ ಜೊತೆಗೆ ಹುಸಿ ಕಾಂಡ ಕೊರೆಯುವ ಹುಳು, ಅದ್ರ ಜೊತೆಗೆ ಮತ್ತೆ ಸಸ್ಯ ಹೇನು ಅಂದ್ರೆ ಏಫಿಡ್ ಅಂತ ಹೇಳಿ ಕರಿತೀವಿ. ಅದು ಬೇರೆ ಬೇರೆ ಆರ್ಡರ್ ಅಥವಾ ಫ್ಯಾಮಿಲಿಗೆ ಸೇರಿರ್ತವ. ಅದ್ರ ಜೊತೆಗೆ ಎಲೆ ಸುರುಳಿ ಹುಳು ಅಂತ ಹೇಳಿ ಅಥವಾ ಎಲೆ ಪತಂಗದ ಹುಳು, ಇವು ಮುಖ್ಯವಾಗಿ ಬಾಳೆ ಬೆಳೆಯನ್ನು ಬಾಧಿಸುವಂತ ಕೀಟಗಳು. ಈ ಗಡ್ಡೆ ಕೊರೆಯುವಂತ ಹುಳುವನ್ನ ತೆಗೆದುಕೊಂಡ್ರೆ ಇದರ ಒಂದು ಹಾನಿಯ ಲಕ್ಷಣಗಳು ಹೇಗಿರ್ತವೆ? ಈ ಗಡ್ಡೆ ಕೊರೆಯುವ ಹುಳು ಅಂತ ಹೆಂಗಂದ್ರೆ, ಅದು ಗಡ್ಡೆ ಇರುತ್ತಲ್ಲ ಕಂದು ಏನಿರುತ್ತೆ ಅದ್ರ ಒಳಗೇನೆ ಕೊರೆದು ಬಿಟ್ಟು ಒಳಗಡೆಗೆ ಹೋಗುತ್ತೆ. ಒಳಗಡೆ ಹೋಗಿ ಗಡ್ಡೆಗಳದ್ದು ಎಲ್ಲಾನು ಸುರಂಗ ಎಲ್ಲ ಮಾಡಿ ನಾವು ಗಡ್ಡೆಲೆಲ್ಲ ನೋಡಿದಾಗ ಅದರದ್ದು ದೊಡ್ಡ ದೊಡ್ಡ ಅರ್ಧ ಅಂಗುಲದಷ್ಟು ಸುರಂಗನ ನಾವು ನೋಡಬಹುದು. ಆ ಮರಿಹುಳುಗಳು ಏನ್ ಮಾಡ್ತವೆ, ಸುರಂಗ ಮಾಡಿ ಮಾಡಿ ಎಲ್ಲ ಒಳಗಡೆ ಇರೋದೆಲ್ಲ ಅಂಗಾಂಶಗಳನ್ನ ತಿನ್ನೋದಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಸಣ್ಣ ಸಣ್ಣ ರಂಧ್ರಗಳನ್ನ ನಾವು ಈ ಕಂದುಗಳ ಮೇಲೆ ನೋಡಬಹುದು. ಅದ್ರ ಜೊತೆಗೆ ಈ ಬಾಳೆ ಏನಾಗುತ್ತೆ ಅಂದ್ರೆ ಗಾಳಿ ಬಂದಾಗ ಅದು ಬಿದ್ದೋಗ್ಬಿಡುತ್ತೆ. ಯಾಕಂದ್ರೆ ಅದು ಅಲ್ಲಿ ಅದನ್ನೆಲ್ಲ ತಿಂದು ಬಿಟ್ಟಿರುತ್ತೆ, ಗೆಡ್ಡೆಯಿಂದ ಹಿಡಿದು ಕಂದುಗಳದು ಭಾಗಗಳನ್ನ ಬುಡ ಭಾಗದಲ್ಲೆಲ್ಲ. ಅದರಿಂದ ಗಾಳಿ ಬಂದಾಗ ಅದು ಕೆಳಗೆ ಬೀಳುತ್ತೆ. ಅಂದ್ರೆ ಯಾವ ಜಾತಿಗೆ ಸೇರಿದಂತ ಕೀಟ ಇದು? ಇದು ಗಡ್ಡೆ ಕೊರೆಯುವ ಹುಳು ಅಂತ ಹೇಳಿದ್ರೆ ಕಾಸ್ಮೋಪಾಲಿಟಿಸ್ ಸಾರ್ಡಿಡಸ್ ಅಂತ ಹೇಳಿ, ಇದರದ್ದು ವೈಜ್ಞಾನಿಕ ಹೆಸರು. ಇದು ಬಂದ್ಬಿಟ್ಟು ದುಂಬಿ ಜಾತಿಗೆ ಸೇರುತ್ತೆ, ಕರ್ಕುಲಾನಿಡೆ ಅಂತ ಹೇಳಿ. ಇದು ಒಂದು ಮೂತಿ ಹುಳು ತರ, ಈ ಕಪ್ಪು ಮೂತಿ ಇರುತ್ತಲ್ಲ ಆ ತರ ಮೂತಿ ಹುಳು ತರ ಅಂತೀವಲ್ಲ, ವಿವಿಲ್ಲ, ಅದಕ್ಕೆ ಸೇರಿರೋದು ಇದು. ಮುಖ್ಯವಾಗಿ ಗಡ್ಡೆನೇ ಕೊರೆದು ನಾಶ ಮಾಡುವಂತ ಒಂದು ಇದು. ಸಾಕಷ್ಟು ವಂಶಾಭಿವೃದ್ಧಿಯನ್ನು ಹೊಂದುತ್ತೆ ಅಲ್ವೇ ಅಲ್ಲಿ? ಇದ್ರದ್ದು ಜೀವನ ಚಕ್ರ ಹೇಗೆ ಅಂದ್ರೆ, ಇದು ವಿವಿಲ್ ದುಂಬಿ ಇರೋ ಜಾತಿ ಇರೋದ್ರಿಂದ ನಾವು ನಾಲ್ಕು ವಿಧಾನ ಇದ್ರಲ್ಲೂ ಕೂಡ ನೋಡ್ತೀವಿ, ಮೊಟ್ಟೆ ಮರಿ ಮತ್ತೆ ಕೋಶ ಮತ್ತೆ ಪ್ರೌಢ ದುಂಬಿ ಅಂತ ಹೇಳಿ. ಈ ನಾಲ್ಕು ಹಂತಗಳನ್ನ ನಾವು ನೋಡ್ತೀವಿ. ಇದರಲ್ಲಿ ಪ್ರೌಢ ದುಂಬಿ ಏನ್ ಮಾಡುತ್ತೆ, ಕಂದು ಇರುತ್ತಲ್ಲ ಅಥವಾ ಕಾಂಡ ಏನಿದೆ ಅದ್ರ ಬುಡ ಭಾಗದಲ್ಲಿ ಇದು ಮೊಟ್ಟೆನ ಇಡೋದಿಕ್ಕೆ ಶುರು ಮಾಡುತ್ತೆ. ಅದೇನ್ ಮಾಡುತ್ತೆ, ಹಂಗೇನೆ ಇಟ್ಕೊಂಡು ಅದರಿಂದನೇ ತೂತ್ ಮಾಡ್ಕೊಂಡು ಅದು ಆಮೇಲೆ ಮರಿ ಹುಳು ಏನಿದೆ ಅದು ಒಳಗಡೆ ಹೋಗೋದು. ಈ ಮೊಟ್ಟೆ ಏನಂದ್ರೆ ಒಂದು 10 ಒಂದು 50 ಇಡುತ್ತೆ ಇದು, ಅದನ್ನ ಒಂದು 10 ದಿನ ತಗೊಳತ್ತೆ ಮೊಟ್ಟೆಯಿಂದ ಮತ್ತೆ ಮರಿಹುಳು ಆಗೋದಕ್ಕೆ. ಅದು ಅದ್ರದ್ದು ಅಂತ ಎಲ್ಲ ಮುಗಿಸ್ಬೇಕಂದ್ರೆ ಒಂದು 28 ದಿನ ತಗೊಳತ್ತೆ. ಆಮೇಲೆ ಮತ್ತೆ ಕೋಶಾವಸ್ಥೆಗೆ ಹೋಯ್ತು ಅಂದ್ರೆ ನಾವು 10 ದಿನ ತಗೊಳತ್ತೆ. ಇವೆಲ್ಲ ಏನಂದ್ರೆ ಕೋಶಾವಸ್ಥೆನೂ ಕೂಡ ಆ ಸುರಂಗದೊಳಗೇನೆ ಹೊಂದುತ್ತೆ ಮಾಡ್ಕೊಳತ್ತೆ. ಮತ್ತೆ ಪ್ರೌಢ ಹುಳು ಅಲ್ಲೇ ಬರುತ್ತಾ? ಪ್ರೌಢ ಹುಳು ಬರುತ್ತೆ. ಪ್ರೌಢ ಹುಳು ಹೆಂಗಂದ್ರೆ ಅದು 2 ತನಕನು ಇರುತ್ತೆ, ಅದು ಹಾರ ಇಲ್ಲದೆ 6 ತನಕ ಕೂಡ ನೋಡ್ಬೋದು. ಅಂದ್ರೆ ಒಂದು ಗಡ್ಡೆಯಿಂದ ಇನ್ನೊಂದು ಗಡ್ಡೆಗೂ ಹರಡ್ತಾವೇನಾದ್ರು? ಅದು ಪಕ್ಕ ಪಕ್ಕ ಗಿಡಗಳಿದಾವೆ ಅಂದಾಗ ಹೋಗುತ್ತೆ. ನೀವೀಗ ಬೇರೆ ತೋಟದಿಂದ ತಗೊಂಡ್ ಬಂದು ಇಲ್ಲಿಗೆ ಹಾಕಿದಾಗ ಅದರಲ್ಲಿ ಕೂಡ ಬರಬಹುದು. ಅಂದ್ರೆ ಈ ರೀತಿ ಗಡ್ಡೆ ಕೊರೆಯೋದ್ರಿಂದ ಇಡೀ ಗಿಡನೇ ಬಿದ್ದೋಗ ಸಾಧ್ಯತೆ. ಹೌದೌದು. ನಿಮಗೆ ಇದು ಗೊತ್ತಾಗ್ಲಿಲ್ಲ ಅಂದಾಗ, ಅದ್ರದ್ದು ಗುಣಲಕ್ಷಣ ಮೇಲ್ಗಡೆ ಹಾನಿ ಕಾಣಿಸಿಲ್ಲ ಅಂದಾಗ ನಾವೇನ್ ಮಾಡ್ಬೇಕಂದ್ರೆ ಆ ಗೆಡ್ಡೆದನ್ನ ಒಂದು ಕಡೆ ಕೊರೆದು ಬಿಟ್ಟು ಭೂಮಿನ ಹಗದು ಬಿಟ್ಟು ನೋಡಿದಾಗ ಅಲ್ಲಿ ನಿಮ್ಗೆ ಸುರಂಗಗಳು ಕಾಣಿಸುತ್ತೆ. ಅದ್ರ ಜೊತೆಗೆ ಈ ಪ್ರೌಢ ಮರಿ ಹುಳು ಏನಿದೆ ಅದು ಪ್ರೌಢ ಇರುತ್ತೆ, ಇವು ನಾವು ಕಾಣಿಸುತ್ತೆ. ಅವಾಗ ನಾವು ಇದು ಗೆಡ್ಡೆ ಕೊರೆಯುವ ಹುಳುವಿಂದ ಆಗಿದೆ ಅಂತ ನೋಡಬಹುದು. ಅಂದ್ರೆ ಈ ಬಾಳೆ ಗಡ್ಡೆ ಕೊರೆಯುವಂತ ಹುಳು ನಿಯಂತ್ರಣಕ್ಕೆ ಏನ್ ಕ್ರಮ ಅನುಸರಿಸಬೇಕಾಗತ್ತೆ? ಈ ಬಾಳೆ ಗೆಡ್ಡೆ ಏನ್ ಕೊರೆಯುತ್ತೆ ಅದಕ್ಕೆ ನಾವು ನಿಯಂತ್ರಣ ಕ್ರಮ ಏನ್ ತಗೋಬಹುದು ಅಂದ್ರೆ, ಈ ಬೇವಿನ ಹಿಂಡಿ ಏನಿದೆ ಅದನ್ನ 1 FM ಅಟ್ಟಿ ಗೊಬ್ಬರ ಅಂತ ಹೇಳ್ತೀರಾ ನೀವು, ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ನೀವು ಕಂದನ ನೆಡ್ಬೇಕಾರೆ ಅದ್ರ ಜೊತೆಗೆ ಅದನ್ನ ಹಾಕೊಂಡು ನೆಟ್ರೆ ಇದಕ್ಕೆ ಕೀಟ ನಿರೋಧಕ ಶಕ್ತಿ ಕೂಡ ಬರುತ್ತೆ. ಇದ್ ಮಾಡ್ಬೋದು. ಮತ್ತೆ ಕಂದನ ನೀವು ಬೇರೆ ಜಮೀನಿಂದ ತಗೊಂಡ್ಬಂದು ನಮ್ಮ ಜಮೀನಲ್ಲಿ ಹಾಕ್ಬೇಕಾರೆ ಅದಕ್ಕೆ ಮುಂಚೆ ನಾವು ಅದು ಈ ಗೆಡ್ಡೆ ಕೊರೆಯುವ ಹುಳುವಿಂದ ಮುಕ್ತ ಆಗಿದೆಯಾ ಅದನ್ನ ನೋಡ್ಕೊಂಡು ತಗೊಬಂದು ಹಾಕೋಬೇಕು ನಾವು. ಆಮೇಲೆ ಕೆಲವು ಬಾಧಿತ ಆಗಿರೋದನ್ನ ನಾವು ಕಿತ್ತು ತೆಗೆದು ನಾಶ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಏನ್ ಮಾಡ್ಬೇಕಂದ್ರೆ ಈ ಕಂದು ಬಿಡದ ಹತ್ರ ಮಣ್ಣನ್ನ ಹೇರಿಸ್ಬೇಕು. ಯಾಕಂದ್ರೆ ಅಲ್ಲಿ ಮೊಟ್ಟೆ ಇಡೋದ್ರಿಂದ ಹಿಂಗ್ ಏರ್ಸೋದ್ರಿಂದ ಅದು ಕೂಡ ಕಡಿಮೆ ಮಾಡಬಹುದು. ಮಣ್ಣು ಹಾಕೋದ್ರಿಂದ ಅನುಕೂಲ ಆಗುತ್ತೆ. ಹೌದು. ಮತ್ತೆ ಕೆಲವು ಮೊಟ್ಟೆ ಮರಿ ಹುಳು ಪ್ರೌಢ ಹುಳು ಏನಿದೆ ಇದನ್ನೆಲ್ಲ ಸಂಗ್ರಹಣೆ ಮಾಡಿ ಕೂಡ ನಾಶ ಮಾಡಬಹುದು. ಅದ್ರ ಜೊತೆಗೆ ಈ ಕಾಸ್ಮೋಲೂರ್ ಅಂತ ಹೇಳಿ ಬರುತ್ತೆ, ಒಂದು ಮೋಹಕ ಬಲೆ ಇದೆ. ಕಾಸ್ಮೋಲೂರ್ ಅಂತ ಹೇಳಿ ಮೋಹಕ ಬಲೆ ಏನಿದೆ ಅದು 4 ಬಲೆಗಳು 1 ಹೆಕ್ಟೇರ್ಗೆ ಹಾಕೋದ್ರಿಂದ ಹುಳಗಳು ಬಂದು ಅಲ್ಲೇ ಆಕರ್ಷಣೆ ಆಗಿ ಅವು ಸಾಯ್ತವ. ಅದ್ರ ಜೊತೆಗೆ ಕತ್ತರಿಸಿ ದಿಂಡು ಇರುತ್ತಲ್ಲ ಆ ದಿಂಡನ್ನ ಮಧ್ಯಕ್ಕೆ ಸೀಳ್ಬಿಟ್ಟು ಅಲ್ಲಲ್ಲಿ ಅಲ್ಲಲ್ಲಿ ಇಟ್ಟರೆ ಅದಕ್ಕೂ ಕೂಡ ಆಕರ್ಷಣೆ ಆಗುತ್ತೆ. ಅದು ಒಂದು ಬಲೆ ತರ ಟ್ರಾಪ್ ತರನೇ ಆಕ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಏನ್ ಮಾಡ್ಬೇಕಂದ್ರೆ ಈ ಕಂದುಗಳಿಗೆ ನಾಟಿ ಮಾಡೋದಕ್ಕಿಂತ ಮುಂಚೆ ಈ 20% ಬೇವಿನ ಬೀಜದ್ದು ದ್ರಾವಣ ಏನಿರುತ್ತೆ ಅದ್ರ ಒಳಗೆ ನಾವು ಹದ್ದಿ ಸ್ವಲ್ಪ ನಿಮಿಷಗಳ ಬಿಟ್ಟು ಆಮೇಲೆ ಇಡಬೇಕಾಗುತ್ತೆ. ನಮಗ್ ಗೊತ್ತಿರಂಗೆ ಅದು ತಿನ್ನೋದಕ್ಕೂ ಯೂಸ್ ಮಾಡಿರ್ತೀವಿ ಮತ್ತೆ ಎಲೆಗಳನ್ನು ಊಟಕ್ಕೆಲ್ಲ ಇದು ಮಾಡೋದ್ರಿಂದ ಈ ತರ ಬೇವೊಂದಿರ್ಬೋದು ಅಥವಾ ಈ ಲ್ಯೂರ್ಸ್ಗಳಿರ್ಬೋದು ಈ ತರದ್ದು ದಿಂಡದ ಇಡೋದ್ರಿಂದ ಮಾಡ್ಕೋಬಹುದು. ಅದ್ರ ಜೊತೆಗೆ ಇದು ಹೋಗ್ತಾ ಇಲ್ಲ ಅಂತ ಅಂದಾಗ ನಾವು ಕ್ಲೋರೋಪೆರಿಪಸ್ ಡೈಮಿಥೈಟ್ ಇದೇನಿದೆ ಕೆಮಿಕಲ್ ಇದನ್ನ ಸಿಂಪರಣೆ ಮಾಡಬಹುದು. ಅಂದ್ರೆ ಬುಡಕ್ಕೆ ಹಾಕ್ಬೇಕಾಗತ್ತೆ ಮುಖ್ಯವಾಗಿ ಆ ಕಂದೆಲ್ಲಿರುತ್ತೆ ಅಲ್ಲಿಗೆ ಹಾಕ್ಬೇಕಾಗತ್ತೆ. ಅಲ್ಲಿಗೆನೆ ಅದು ಡ್ರೆಂಚಿಂಗ್ ಮಾಡಬಹುದು ನೀವು ಇಲ್ಲ ಅಂದ್ರೆ ಆ ಬುಡಕ್ಕೆನೆ ಸ್ಪ್ರೇ ಕೂಡ ಮಾಡಬೇಕು ಸಿಂಪರಣೆ. ಅಂದ್ರೆ ತೋಯಿಸೋದೇ ಮುಖ್ಯ ಅಂತೀರಾ? ಹೌದು. ಇದು ಮುಖ್ಯವಾಗಿ ಬಾಳೆ ಗಡ್ಡೆ ಕೊರೆಯುವಂತ ಹುಳು ನಿಯಂತ್ರಣ ಬಗ್ಗೆ ಆಯ್ತು. ಇನ್ನೊಂದು ತಾವು ತಿಳಿಸಿದ್ದು ಈ ಹುಸಿ ಕಾಂಡ ಕೊರೆಯುವಂತ ಹುಳು ಅಂತ, ಇದು ಎಲ್ಲಿಗೆ ಹಾನಿ ಮಾಡುತ್ತೆ? ಇದು ನಮಗೆ ಗೊತ್ತಿರಂಗೆ ಹೆಸರಲ್ಲೇ ಇದೆ, ಹುಸಿ ಕಾಂಡ ಕೊರೆಯುವ ಮೂತಿ ಹುಳು ಅಂತ ಹೇಳಿ. ಅದ್ರ ಜೊತೆಗೆ ಇದು ಬಾಳೆಯ ಕಾಂಡ ಕೊರೆಯುವ ಹುಳು ಅಂತಾನೂ ಕೂಡ ಇರುತ್ತೆ. ಇದೇನಂದ್ರೆ ಅದಕ್ಕಿಂತ ಸ್ವಲ್ಪ ದಪ್ಪದಿರುತ್ತೆ. ಅಲ್ಲಿ ನಮ್ದು ರೈಸಮ್ ಗೆಡ್ಡೆ ಕೊರೆಯುವ ಹುಳು ಏನಿರುತ್ತೆ ಅದು ಕಪ್ಪದಿರುತ್ತೆ, ಸಣ್ಣಕ್ಕಿರುತ್ತೆ, ಸ್ವಲ್ಪ ಮೂತಿ ಇರುತ್ತೆ. ಇದೇನಿದೆ ಅದೊಂದು ಸ್ವಲ್ಪ ದೊಡ್ಡದಿರುತ್ತೆ, ಇದಕ್ಕೂ ಕೂಡ ಚೂಪಾದ ಮೂತಿ ಕೂಡ ಇದಕ್ಕೆ ಇರುತ್ತೆ. ಇದನ್ನ ಓಡಿಯೋಫೋರಸ್ ಲಾಂಗಿ ಕೊಲ್ಲಿ ಅಂತ ಹೇಳಿ ಇದು ಇದು ಎಲ್ಲಿ ಹಾನಿ ಮಾಡುತ್ತೆ ಅಂದ್ರೆ ಹುಸಿ ಕಾಂಡ ಕಾಂಡ ಏನಿದೆ ಸೂಡೋ ಸ್ಟೆಮ್ ಅಂತ ಹೇಳಿ ಇದು ಕೂಡ ದುಂಬಿ ಜಾತಿಗೆ ಸೇರಿರೋದು. ಕಾಂಡ ಏನಿದೆ ಅದ್ರ ಒಳಗೆ ಹೋಗಿ ಸೇರ್ಕೊಳತ್ತೆ, ಅದ್ರೊಳಗೆ ಸೇರ್ಕೊಂಡು ಅದ್ರ ಒಳಗಡೆ ಅಂಗಾಂಶಗಳೆಲ್ಲ ತಿನ್ಕೊಂಡು ಅದ್ರೊಳಗೆ ಸುರಂಗ ಮಾಡ್ಕೊಂಡು ಹಂಗೆ ಇರುತ್ತೆ. ಅದ್ರ ಮೇಲೆ ಕೂಡ ರಂಧ್ರಗಳನ್ನ ನಾವು ನೋಡಬಹುದು ಹುಸಿ ಕಾಂಡದ ಮೇಲೆ. ಹೌದು ಹೌದು. ನಾವೇನು ಕರಿತೀವಲ್ಲ ಮೇಲ್ಗಡೆ ಕಂದುಗಳು ಇರ್ತಾವಲ್ಲ, ಅದ್ರ ಮೇಲೂ ಕೂಡ ರಂಧ್ರಗಳನ್ನ ನೋಡಬಹುದು. ಇದರಿಂದ ಗಿಡ ಸೊರಗಿ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಒಣಗ್ಬಿಡುತ್ತೆ. ಅಂದ್ರೆ ಈ ಹುಸಿ ಕಾಂಡ ಕೊರೆಯುವಂತ ಹುಳುವಿನ ನಿಯಂತ್ರಣ ಹೇಗೆ ಅಂತೀರಿ? ಇದನ್ನು ದುಂಬಿ ಜಾತಿಗೆ ಸೇರಿರೋದ್ರಿಂದ ಅದೇ ತರ ಕೊರೆದು ನಮ್ಮ ಗೆಡ್ಡೆ ಕೊರೆಯೋದು ಏನಿದೆ ಅದ್ರ ತರನೇ ಇದನ್ನು ಕೂಡ ಮಾಡುತ್ತೆ ಜಾಸ್ತಿ. ನಾವ್ ಇದೇನ್ ಮಾಡ್ಬೋದು ಅಂದ್ರೆ ಕಾಂಡ ಕೊರೆಯುವ ಹುಳನ ಈ ನಾಟಿ ಮಾಡಿರ್ತೀವಲ್ಲ ಅದ್ ಒಂದ್ 5-6 ಆದ್ಮೇಲೆ ಈ ಕ್ಲೋರೋಪೈರಿಪಾಸ್ ಒಂದು 5 ml ನಾವು ಒಂದು ಇಂಜೆಕ್ಷನ್ ಟ್ಯೂಬ್ ತಗೊಂಡು ಆ ಕಾಂಡದಿಂದ ಸ್ವಲ್ಪ ಮೇಲೆ ಇಂಜೆಕ್ಷನ್ ತರ ಕೊಡ್ಬೇಕಾಗುತ್ತೆ. ಇದ್ರ ಒಳಗೇನೆ ಹೋಗೋದಿಕ್ಕೆ ಕಾಂಡದೊಳಗೆ ಇರೋದ್ರಿಂದ ಕಾಂಡದೊಳಗೆ ಹೋಗ್ಲಿ ಅಂತ ಹೇಳಿ ಅದನ್ನ ಕೊಡ್ತೀವಿ. ಮತ್ತೆ ಅದ್ರ ಜೊತೆಗೆ ನಾವು ಈಗ ಗಡ್ಡೆ ಕೊರೆಯೋದಕ್ಕೆ ಏನೇನ್ ಮಾಡಿದ್ವಿ ಅದನ್ನು ಕೂಡ ಇದಕ್ಕೆ ನಾವು ನೋಡ್ಬೇಕಾಗುತ್ತೆ. ನಾವು ಯಾವ್ದೇ ತಗೋಬಂದ್ರು ಕಂದುಗಳು ಅದು ರೋಗ ಮುಕ್ತವಾಗಿರ್ಬೇಕು, ಕೀಟಮುಕ್ತವಾಗಿರ್ಬೇಕು. ಮತ್ತೆ ಅದ್ರಿಂದ ಈಗ ಬೇವಿಂದ ಏನ್ ಹೇಳಿದ್ವಿ ಆ ಹಿಂಡಿಗಳನ್ನ ಕೂಡ ಬೆಳೆಯೋದಕ್ಕೆ ಮುಂಚೆ ಅದನ್ನ ಹಾಕೋಬೇಕು. ಮತ್ತೆ ನಮ್ಮ ತೋಟದೆಲ್ಲ ಸ್ವಚ್ಛವಾಗಿ ಇಟ್ಕೋಬೇಕು, ಕಳೆಗಳಿರಬಾರ್ದು. ಈ ತರ ಕೀಟ ಬಂದಿರುವಂತದ್ದು ಕಂದುಗಳನ್ನ ಅಲ್ಲಲ್ಲೇ ಕಿತ್ತಿ ಸಾಯಿಸ್ಬೇಕಾಗುತ್ತೆ. ಮತ್ತೆ ಕೆಲವು ಪ್ರೌಢ ಕೀಟಗಳು ಸಿಕ್ಕಿದ್ರೆ ಮರಿ ಕೀಟಗಳು ಸಿಕ್ಕಿದಾಗ ಅವನು ಕೂಡ ಆಯ್ದು ಸಾಯಿಸ್ಬೋದು. ಇದು ಮುಖ್ಯವಾಗಿ ಹುಸಿ ಕಾಂಡ ಕೊರೆಯುವ ಹುಳುವಿನ ನಿರ್ವಹಣ ಕ್ರಮಗಳು. ಹೌದು. ಅಂದ್ರೆ ರಾಸಾಯನಿಕ ಏನು ಬಳಸೋ ಅವಶ್ಯಕತೆ ಇರಲ್ವ ಅದಕ್ಕೆ? ಅಲ್ಲ, ಅದೇ ಇದು ಬಾಳೆ ತಿನ್ನೋದು ಎಲೆ ಇದು ಮಾಡೋದ್ರಿಂದ ನಾವು ಬೇವಿಂದು ಈ ತರದಕ್ಕೆ ಹೋಗ್ತೀವಿ. ಸಸ್ಯ ಮೂಲದ ರಾಸಾಯನಿಕ ಬೇಕು ಅಂದಾಗ ಹೇಳಿದ್ನಲ್ಲ ಅವಾಗಲೇ ಕ್ಲೋರೋಪೈರಿಪಾಸ್ ಇಂಜೆಕ್ಷನ್ ಕೊಡಬಹುದು. ಯಾಕೆಂದ್ರೆ ಹುಸಿ ಕಾಂಡ ಆದ್ರೆ ಏನೇ ಕೆಮಿಕಲ್ ಕೊಟ್ಟರು ಒಂದಷ್ಟು ಪಿರಿಯಡ್ ಅಂತ ಇರುತ್ತಲ್ಲ, 7 ಅಥವಾ 15 ಈ ತರ ಬಿಟ್ಕೊಂಡು ಬಳಸ್ಕೋಬಹುದು. ಇನ್ನೊಂದು ನಾವು ಕೇಳೋದು ಅಂದ್ರೆ ಸಸ್ಯ ಏನು? ಹೌದು. ಇದು ಯಾವ ಹಂತದಲ್ಲಿ ಹಾನಿ ಮಾಡುತ್ತೆ ಅಂತಾರೆ? ಸಸ್ಯ ಏನು ಪ್ರೌಢನೂ ಇದು ಮಾಡುತ್ತೆ, ಅದ್ರ ಜೊತೆಗೆ ಮರಿನು ಅಪ್ಸರ ಕೀಟ ಏನಿದೆ ಅದು ಕೂಡ ಮಾಡುತ್ತೆ. ಇದನ್ನ ಪೆಂಟಲೋನಿಯಾ ನಿಗ್ರೋ ನರ್ವೋಸ ಅಂತ ಹೇಳಿ ಕರೀತಾರ. ಇದು ಎಫಿಡಿಡೆ ಫ್ಯಾಮಿಲಿ ಮತ್ತೆ ಎಮಿಪ್ಟ್ರಾ ಆರ್ಡರ್ ಸೇರ್ಕೊಳ್ಳುತ್ತೆ. ಇದು ಹೆಂಗೆ ಅಂದ್ರೆ ರಸ ಇರುತ್ತೆ. ಇದನ್ನ ನಾವು ಎಲೆ ಹಂಚಲ್ಲಿ ನೋಡಬಹುದು, ಎಲೆ ಸುಳಿ ಒಳಗೆ ನೋಡಬಹುದು, ಮತ್ತೆ ಕಾಂಡದ ಮೇಲೆ ಎಲ್ಲ ಕಡೆನು ಏನೇನಿದೆ ಅದಿರುತ್ತೆ. ರಸ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಇದು ರಸಗಳನ್ನ ಹೀರೋದಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇನ್ನೊಂದೇನ್ ಮಾಡುತ್ತೆ ಅಂದ್ರೆ ರಸ ಇರೋದ್ರಿಂದ ಆ ಗಿಡಗಳದ್ದು ಕುಂಠಿತನ ಆಗುತ್ತೆ. ಅದ್ರ ಜೊತೆಗೆ ಇದು ಒಂದು ಸಕ್ಕರೆ ಅಂಶನ ಸ್ರವಿಸುತ್ತೆ, ಅದು ವಿಸರ್ಜಿಸಿದಾಗ ನಾವು ಅಲ್ಲಿ ಏನ್ ನೋಡೋದು ಬೂಸ್ಟ್ ಕೂಡ ನೋಡಬಹುದು ಇದರಲ್ಲಿ. ಇನ್ನೊಂದೇನಂದ್ರೆ ಈ ನಂಜಾಣು ಒಂದು ಬರುತ್ತೆ ನೋಡಿ, ವೈರಸ್ ಬಂಚಿ ಟಾಪ್ ಅಂತ ಹೇಳಿ, ಆ ವೈರಸ್ ಕೂಡ ಇದು ಟ್ರಾನ್ಸ್ಫರ್ ಮಾಡುತ್ತೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ. ಬಂಚಿ ಟಾಪ್ ಅಂತಂದ್ರೆ ಅದೊಂದು ವೈರಸ್ ರೋಗ. ಹೌದು, ಆ ರೋಗದಲ್ಲಿ ಹೆಂಗಿರುತ್ತೆ ಅಂದ್ರೆ ಗಿಡಗಳೆಲ್ಲ ಕುಬ್ಜ ಆಗಿರುತ್ತೆ, ಎಲೆಗಳೆಲ್ಲ ಸಣ್ಣ ಸಣ್ಣ ಆಗಿರುತ್ತೆ, ಕಾಯಿಗಳು ಕೂಡ ಸಣ್ಣ ಆಗ್ತಾವ. ಈ ತರ ಗಿಡಗಳದ್ದು ಇದೇನು ಬರುತ್ತೆ, ಅದು ಬರೋದು ಈ ಹೇನಿಂದನೇ. ಈ ಹೇನು ಆ ವೈರಸ್ ನ ಹರಡಿ ರೋಗ ತರುತ್ತೆ. ಹೌದು ಹೌದು, ಒಂದು ಗಿಡದಿಂದ ಇನ್ನೊಂದು ಗಿಡ, ಎರಡೂ ರೀತಿ ತೊಂದರೆ ಕೊಡುತ್ತೆ. ಹೌದು, ಒಂದು ಇದು ನೇರವಾ ರಸ ಇರುತ್ತೆ, ಇನ್ನೊಂದು ವೈರಸ್ ಕೂಡ ಹರಡುತ್ತೆ. ಹಾಗಾಗಿ ಈ ಒಂದು ಕೀಟವನ್ನು ನಿಯಂತ್ರಣ ಮಾಡಲೇಬೇಕಾಗುತ್ತೆ ನಾವು. ಹೌದು, ಹೇಗೆ ನಿಯಂತ್ರಣ ಮಾಡಬಹುದು ಅಂತ ರೀ ಸಸ್ಯ ಹೇನನ್ನ? ನಿಯಂತ್ರಣ ಅಂದ್ರೆ ಈಗ ಇದೆ ನಂಜಾಣುವಿಂದ ಮುಕ್ತವಾಗಿರುವಂತ ಕಂದುಗಳನ್ನ ತಗೊಬಂದು ನೆಟ್ಕೋಬೇಕು ನಾವು. ಅದ್ರ ಜೊತೆಗೆ ಇವೇನಾರು ನಂಜಾಣುವಿಂದ ಬಂದಿರೋದು ಕುಬ್ಜ ಗಿಡಗಳೇನೇನಿದಾವೆ ಇವನ್ನೆಲ್ಲ ಕಿತ್ಕೊಂಡು ಕಿತ್ತು ಹಾಕ್ಬೇಕು, ಇಲ್ಲ ಸುಡಬೇಕು, ಇವನ್ನ ಮಾಡ್ಬೋದು. ಮತ್ತೆ ಇದು ನಿಯಂತ್ರಣಕ್ಕೆ ಇಮಿಡಾಕ್ಲೋಪ್ರಿಡ್ 0.2 ml ಅಥವಾ ಡೈಮಿಥೋಯಿಟ್ನ 1 ಲೀಟರ್ ನೀರು ಹಾಕೊಂಡು ಸ್ಪ್ರೇ ಮಾಡ್ಬೇಕಾಗುತ್ತೆ, ಸಿಂಪರಣೆ ಮಾಡ್ಬೇಕು. ಇದು ಬಾಳೆ ಸಸ್ಯ ಹೇನಿನ ನಿಯಂತ್ರಣದ ಬಗ್ಗೆ ಆಯ್ತು. ಇನ್ನ ಬಾಳೆ ಎಲೆ ತಿನ್ನುವಂತ ಹುಳು ಬರುತ್ತೆ ಅಂತ ಹೇಳಿದ್ರಿ, ಅಂದ್ರೆ ಬಾಳೆ ಎಲೆ ಮೇಲೆ ಇದು ಮುಖ್ಯವಾಗಿ ಹಾನಿ ಮಾಡುವಂತದ್ದು. ಇದು ಬಾಳೆ ಪತಂಗ ಅಥವಾ ಬಾಳೆ ಎಲೆ ತಿನ್ನುವ ಹುಳು ಅಂತ ಹೇಳಿ ಬರುತ್ತೆ. ಅದು ಕಪ್ಪು ಕಲರ್ ಅಥವಾ ಕಂದು ಕಲರ್ ಇರುತ್ತೆ, ಅದ್ರ ಮೇಲೆ ವೈಟ್ ಪ್ಯಾಚು ಇರುತ್ತೆ, ನಾವು ನೋಡ್ಬೋದು. ಅದು ಮರಿ ಹುಳು ಏನಿದೆ, ಇದು ಒಂದು ಪತಂಗ ಜೊತೆಗೆ ಸೇರಿರೋದು. ಆ ಮರಿ ಹುಳು ಈ ಬಾಳೆದು ಎಲೆಗಳನ್ನೆಲ್ಲ ಕಟ್ ಮಾಡಿ ಹಿಂಗೆ ಸುರುಳಿ ಸುತ್ತಕೊಳತ್ತೆ, ಸುರುಳಿ ಸುತ್ತಕೊಂಡು ಅದರೊಳಗೆ ತಿನ್ನೋದಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಎಲೆಗಳನ್ನೆಲ್ಲ. ಇದರಿಂದ ನಮಗೆ ಗಿಡಗಳ ಬೆಳವಣಿಗೆ ಕಡಿಮೆ ಆಗುತ್ತೆ, ಗೊನೆನೂ ಸಿಗಲ್ಲ, ಟೋಟಲಿ ಹಿಲ್ಡ್ ಕೂಡ ಕಡಿಮೆ ಆಗುತ್ತೆ. ಎಲೆಗಳನ್ನು ತಿನ್ನೋದ್ರಿಂದ ಇಳುವರಿ ಸಾಕಷ್ಟು ಕಡಿಮೆ ಆಗುತ್ತೆ. ಈ ಎಲೆ ತಿನ್ನುವಂತ ಹುಳು ನಿರ್ವಹಣೆ ಹೇಗೆ ಅಂತಿದೆ? ಇದ್ರದ್ದು ನಿರ್ವಹಣೆ ಹೇಗಂದ್ರೆ, ಈಗ ಏನ್ ಮಾಡ್ಬೇಕಂದ್ರೆ ಅದು ಸುರುಳಿಯಲ್ಲಿ ಇರೋದ್ರಿಂದ ನಾವು ಒಂದೊಂದಷ್ಟು ಕೋಲ್ಗಳನ್ನ ಅದ್ರ 8 ಅಷ್ಟನ್ನ ಹಾಕಿದ್ರೆ ಆ ಹಕ್ಕಿಗಳೇನಿದೆ ಅದು ಬಂದು ಆ ಹುಳಗಳನ್ನ ತಿನ್ನುತ್ತೆ. ಇಲ್ಲ ಅಂದ್ರೆ ತಿನ್ಕೊಳ್ತೆ, ಇಲ್ಲಾಂದ್ರೆ ಅದನ್ನ ಬಡಿಬೇಕು ಕೋಲಲ್ಲಿ, ಅವಾಗ ಅದು ಕೆಳಗಡೆ ಬೀಳುತ್ತೆ. ಆಗ ಏನಾರು ಬಾತ್ಕೋಳಿ ಅಥವಾ ಕೋಳಿಗಳು ಏನೇನಿದೆ ಅವನ್ನೆಲ್ಲ ಆಯ್ಕೊಂಡು ಸುರುಳಿಗಳು ಏನಿದಾವ ಅಥವಾ ಹುಳಗಳು ಏನಿದಾವ ಅವನ್ನೆಲ್ಲ ನಾವು ಕೈಯಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. ಕಲೆಕ್ಟ್ ಮಾಡ್ಕೊಂಡು ಅದ್ ಬೆಂಕಿಗಾರು ಹಾಕ್ಬೋದು, ನಾಶ ಮಾಡ್ಬೋದು, ಅಥವಾ ಹೂತು ಕೂಡ ಹಾಕ್ಬೋದು. ಮತ್ತೆ ನಮ್ಮ ತೋಟನ ನಾವು ಸ್ವಚ್ಛವಾಗಿ ಇಟ್ಕೋಬೇಕು. ನಾನು ಆಗ್ಲೇ ಹೇಳ್ದಂಗೆ ಯೂಸ್ ಮಾಡೋದ್ರಿಂದ ಬಾಳೆ ಎಲೆಗಳನ್ನೆಲ್ಲ ಬೇವಿನ ಎಣ್ಣೆ ಅಥವಾ ಕಷಾಯಗಳನ್ನ ನಾವು ಸಿಂಪರಣೆ ಮಾಡ್ಬೋದು. ಅಂದ್ರೆ ಸಸ್ಯ ಮೂಲದ ಕೀಟನಾಶಕಗಳನ್ನ ಗಿಡ ಪೂರ್ತಿ ನೆನೆಯ ತರ ನಾವು ಸಿಂಪರಣೆ ಮಾಡ್ಬೇಕು, ಒಂದೆರಡರಿಂದ 3 ml. ಮಾರುಕಟ್ಟೆಯಲ್ಲೂ ಕೂಡ ಈ ಬೇವು ಆಧಾರಿತ ಕೀಟನಾಶಕ ಸಿಗುತ್ತೆ. ಹೌದೌದು, ಅದನ್ನ ಬಳಸ್ಕೊಂಡು ಅದರಿಂದ ಏನೋ ಹಾನಿ ಆಗಲ್ಲ ಬಾಳೆಗೆ. 1 ಲೀಟರ್ ನೀರಿಗೆ ಒಂದು 2-3 ml ಅಥವಾ 5 ml ಹಾಕೊಂಡು ನೀವು ಸಿಂಪರಣೆ ಮಾಡಬಹುದು. ಜಾಸ್ತಿ ಹಾಕೊಂಡ್ರು ಕೂಡ ಏನು ತೊಂದರೆ ಆಗಲ್ಲ, ಇದು ಅದನ್ನ ಮಾಡಬಹುದು. ಇನ್ನು ನಾವು ಕೋಕೋ ಬೆಳೆಗೆ ಬಂದ್ರೆ, ಕೋಕೋ ಬೆಳೆಯನ್ನ ಬಾಧಿಸುವಂತ ಮುಖ್ಯವಾದ ಕೀಟ ಪೀಡೆಗಳು ಮತ್ತೆ ಅಥವಾ ಪೀಡೆಗಳು ಯಾವ್ಯಾವು ಅಂತೀರಿ? ಕೋಕೋ ಬೆಳೆಯಲ್ಲಿ ನಾವು ನೋಡೋದು ಟೀ ಮಸ್ಕಿಟೋ ಬಗ್ ಅಂತ ಹೇಳಿ, ಟೀ ಸೊಳ್ಳೆ ಅಂತ ಹೇಳಿ ನಾವು ನೋಡ್ತೀವಿ. ಅದ್ರ ಜೊತೆಗೆ ಇಟ್ಟು ತಿಗಣೆ ಬರುತ್ತೆ ಅಥವಾ ಕಾಂಡ ಕೊರೆಯುವ ಹುಳು, ಅದು ಕೂಡ ಬರುತ್ತೆ. ಹೌದು, ಈ ಮೂರು ಮುಖ್ಯವಾದ, ಅದ್ರ ಜೊತೆಗೆ ಇವು ಕೀಟಗಳಾದವು. ಇದು ಬಿಟ್ಟು ಇನ್ನೂ ಬರುತ್ತೆ ಏನದು, ಇಲಿ ಮತ್ತೆ ಅದು ಪ್ರಾಣಿಗಳ ಆಗುತ್ತೆ. ಅದು ಹೌದೌದೌದು, ಕಶೇರಿಕ ಪ್ರಾಣಿಗಳು. ಈಗ ತಾವು ಟೀ ಸೊಳ್ಳೆ ಅಂತ ಹೇಳಿದ್ರಿ ಕೋಕೋದಲ್ಲಿ, ಈ ಸಾಧಾರಣವಾಗಿ ಈ ಟೀ ಸೊಳ್ಳೆ ಏನು ಹಾನಿ ಉಂಟು ಮಾಡುತ್ತೆ ಅಂತೀರ ಈ ಕೋಕೋ ಬೆಳೆನಲ್ಲಿ? ಟೀ ಸೊಳ್ಳೆ ಅಂತ ಅಂದ್ರೆ ಇದು ನಾವು ಸೀಬೆ ಮತ್ತೆ ಗೇರು ಇಲ್ಲೂ ಕೂಡ ನಾವು ಇದನ್ನ ನೋಡ್ತೀವಿ. ಎಲೋಪೆಲ್ಟಿಸ್ ಬ್ರಾಡಿ ಅಂತ ಹೇಳಿ ಅಥವಾ ಎಲೋಪೆಲ್ಟಿಸ್ ಆಂಟೋನಿ ಅಂತ ಹೇಳಿ ಮಿರಿಡೆ ಫ್ಯಾಮಿಲಿ ಎಮಿಪ್ಟ್ರಾ ಆರ್ಡರ್ಗೆ ಇದು ಬರುತ್ತೆ. ಓ, ಇದು ಬಗ್ ಬಗ್ ಜಾತಿಗೆ ಸೇರಿದೆ. ಹೌದೌದು, ಅಂದ್ರೆ ಹೆಸರು ಮಾತ್ರ ಸೊಳ್ಳೆ ಅಂತೀವಿ. ಹೌದೌದೌದು, ಇದು ಸೇರೋದು ಬಗ್. ಸೊಳ್ಳೆ ಬಂದ್ರೆ ನಮಗೆ ಡಿಪ್ಟಾರ ಅದ್ರಲ್ಲಿ ಬರುತ್ತೆ, ಆದ್ರೆ ಇದೇನಾಗುತ್ತೆ ಮಿರಿಡೆ ಎಮಿಪ್ಟ್ರಾದಲ್ಲಿ ಬರೋದ್ರಿಂದ ಇದು ಬಗ್ ಇದೆ ಟೀ ಸೊಳ್ಳೆ. ಇದು ಏನ್ ಮಾಡುತ್ತೆ ಅಂದ್ರೆ ರಸ ಇರೋಂತದ್ದು, ಇದನ್ನು ಕೂಡ ಬಗ್ ಅಂದ್ರೆ ರಸ ಇರೋದೇನೆ, ತಿಗಣೆ ಜಾತಿ ಸೇರಿದ್ದು. ಕಾಯಿ ಏನಿದೆ ಅಥವಾ ಎಲೆಗಳೇನಿದೆ ಇದರಲ್ಲಿ, ಹೂಗಳದೇನಿದೆ, ಮೊಗ್ಗಳೇನಿದೆ, ಇದರಿಂದ ಎಲ್ಲ ಇದು ರಸ ಇರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಮತ್ತೆ ಯಾವಾಗ ಅಂದ್ರೆ ಕೆಲವು ನಿರ್ಲಕ್ಷಿತ ತೋಟ ಇರುತ್ತೆ ನೋಡಿ, ಅಲ್ಲಿ ಜಾಸ್ತಿ ಕಾಣುತ್ತೆ. ಮತ್ತೆ ಈ ಬಿಸಿಲು ಟೈಮಲ್ಲಿ, ಬೇಸಿಗೆ ಫೆಬ್ರವರಿ ಮಾರ್ಚ್ ಅಲ್ಲಿ ಕಾಣುತ್ತೆ, ಅವಾಗ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ, ಅವಾಗ ನಾವು ಜಾಸ್ತಿ ನೋಡ್ಬೋದು. ಎಲ್ಲಿ ಮೊಟ್ಟೆ ಇಡುತ್ತೆ ಅಂತಾರೆ ಈ ಟೀ ಸೊಳ್ಳೆ? ಟೀ ಮಸ್ಕಿಟೋ ಬಗ್ಗು ಈ ಎಲೆ ಏನಿದೆ ಅದರಲ್ಲಿ ಇಡುತ್ತೆ, ಎಲೆ ಕೆಳಗೆ ಆತರ ಅದು ತೂತ್ ಮಾಡಿಕೊಂಡು ಅದನ್ನ ಇಡುತ್ತೆ. ಅಂದ್ರೆ ಎಳೆ ಎಲೆಗಳು ಅಂತೀವಲ್ಲ, ಎಳೆ ಎಲೆಗಳು ಅಥವಾ ಎಳೆಯದು ಏನಿರುತ್ತೆ ಆ ತರದ್ರಲ್ಲಿ ಇದು ಇಡುತ್ತೆ. ಆ ಮೊಟ್ಟೆಗಳು ಹೊಡೆದು ಮರಿಗಳು ಬರ್ತವೆ. ಹೌದು, ಇದರಲ್ಲಿ ಮೂರು ಬರುತ್ತೆ, ಮರಿ ಒಂದು ಬರುತ್ತೆ, ಪ್ರೌಢ ಒಂದು ಬರುತ್ತೆ, ಮೊಟ್ಟೆ ಒಂದು ಬರುತ್ತೆ. ಅಂದ್ರೆ ಎಲ್ಲಾ ಹಂತಗಳು ಹಾನಿ ಮಾಡ್ತಾವ ಇದರಲ್ಲಿ? ಬಗ್ಗೆ ಏನಿದೆ ಇದೇನೆ ನಮ್ಗೆ ಜಾಸ್ತಿ, ಅಪ್ಸರ ಮತ್ತೆ ಪ್ರೌಢ ಎರಡೂ ಮಾಡುತ್ತೆ. ಎರಡು ಮಾಡುತ್ತೆ, ರಸ ಹೀರುವಂತ ಅವು ಎಳೆ ರೆಂಬೆ ಇರ್ಬೋದು ಅಥವಾ ಎಳೆ ಎಲೆ ಹೂವು ಕುಡಿ ಚಿಗುರು ಏನೇನಿದೆ ಎಲ್ಲದ್ರಲ್ಲೂ ಕೂಡ ಇದು ರಸವನ್ನ ಹೀರುತ್ತೆ. ಅಂದ್ರೆ ಈ ಜೀವನ ಚಕ್ರವನ್ನ ತಿಳ್ಕೊಂಡ್ಮೇಲೆ ಇದರ ನಿಯಂತ್ರಣವನ್ನ ಹೇಗ್ ಮಾಡೋದು ಅಂತೀರಿ? ಇದು ಇನ್ನೊಂದು ಹಾನಿ ಮಾಡಿದ್ದು ಏನ್ ಮಾಡುತ್ತೆ ಅಂದ್ರೆ ಕಜ್ಜಿ ತರ ನೀವು ಕಾಯಿ ಏನಿದೆ ಅದ್ರ ಮೇಲೆ ನೀವು ಕಜ್ಜಿ ತರ ಕಪ್ಪು ಕಪ್ಪು ಚುಕ್ಕಿಗಳನ್ನ ನೋಡಬಹುದು. ಅದ್ರ ಜೊತೆಗೆಲ್ಲ ಏನಾಗುತ್ತೆ ಅಂದ್ರೆ ಶಿಲೀಂಧ್ರ ಶಿಲೀಂಧ್ರನು ಕೂಡ ಬಂದು ಅದು ಏನು ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ರಸ ಇರೋದ್ರಿಂದ ಅಲ್ಲಿ ಮೇಲ್ಗಡೆಯಿಂದ ಅದು ಒಣಕೊಳ್ತಾ ಬರುತ್ತೆ. ಈ ಶಿಲೀಂಧ್ರನು ಬರೋದ್ರಿಂದ ಅದು ಡೈಬ್ಯಾಕ್ ಅಂತ ಹೇಳಿ ಒಂದು ಸಿಂಪ್ಟಮ್ ಬರುತ್ತಲ್ಲ, ಆತರ ಮೇಲ್ಗಡೆ ತುದಿಯಿಂದ ಒಣಗೋದಿಕ್ಕೆ ಬರುತ್ತೆ. ಇದು ನೋಡ್ಬೇಕಂದ್ರೆ ಅದನ್ನ ಓಪನ್ ಮಾಡಿ ನೋಡಿದ್ರೆ ನಮಗೆ ಕಾಂಡದಲ್ಲಿ ಕಂದು ಕಲರ್ ಇದ್ರೆ ಇದರಿಂದ ಹಾನಿಯಾಗಿದೆ ಅಂತ. ಇದರದ್ದು ನಿಯಂತ್ರಣ ಹೆಂಗೆ ಅಂತ ಅಂದ್ರೆ ತೋಟದಲ್ಲಿ ಶುಚಿತ್ವವನ್ನು ಕಾಪಾಡ್ಕೋಬೇಕಾಗುತ್ತೆ. ಈ ಆಸರೆ ಗಿಡಗಳಂತ ಹೇಳಿ ಬರುತ್ತಲ್ಲ, ಗೇರಾಯ್ತು, ಪೇರಳೆ, ನುಗ್ಗೆ, ಮಹಾಗನಿ, ಹತ್ತಿ, ಕಾಳ್ಮೆಣಸು ಏನೇನಿದೆ ಇವತ್ರ ಮೇಲೆಲ್ಲ ಇದು ಹೋಗುತ್ತೆ. ಇದನ್ನ ನಾವು ತೆಗೆದು ಬಿಸಾಕ್ಬೇಕಾಗುತ್ತೆ. ಅಲ್ಲಿ ಆಶ್ರಯ ಪಡಿತವೆ. ಹೌದೌದು. ಮತ್ತೆ ಈ ಗಿಡಗಳನ್ನೆಲ್ಲ ಏನ್ ಮಾಡ್ಬೇಕಂದ್ರೆ ತೀವ್ರ ಹಾನಿ ಆಗಿರೋದನ್ನೆಲ್ಲ ಕಟ್ ಮಾಡ್ಬೇಕು. ಅದಕ್ಕೆ ಬೋರ್ಡ್ ಇದಿರುತ್ತಲ್ಲ ಅದನ್ನ ಸವರಬೇಕು, ಸವರಬೇಕಾಗುತ್ತೆ. ಅದ್ರ ಜೊತೆಗೆ ಇದು ರೆಡ್ವಿಡ್ ನೈಸರ್ಗಿಕ ಜೀವಿ ಇದೆಯಲ್ಲ, ನ್ಯಾಚುರಲ್ ಎನಿಮಿ ಅಂತ ಏನಿರ್ತೀವಿ ಅದು ನೈಸರ್ಗಿಕ ಶತ್ರು ಇದ್ರದ್ದು ರೆಡ್ವಿಡ್, ಅವನು ಕೂಡ ಇದನ್ನ ತಿಂತವೆ. ಅವನ ನಾವು ಅಲ್ಲೇ ಇಲ್ಲಿದ್ರೆ ತೋಟದಲ್ಲಿ ಹಂಗೆ ಬಿಟ್ಕೋಬೇಕು, ಇಲ್ಲ ನಾವು ಹೊರಗಡೆಯಿಂದ ಅವನ ಬೆಳೆಸ್ಕೋಬೇಕು ನಾವು. ಅದು ಕೂಡ ತಿಗಣೆ ಜಾತಿಗೆ ಸೇರಿದ, ಅವನ್ನೆಲ್ಲ ಸಾಯಿಸಬಾರ್ದು ನಾವು. ಹಾ, ಅದು ಕೂಡ ಹೆಮಿಪ್ಟ್ರ ಇದ್ರಲ್ಲೇನೆ ಬರುತ್ತೆ. ಮತ್ತೆ ಇರುವೆಗಳು ಕೂಡ ತಿನ್ನುತ್ತೆ ಇದನ್ನ, ಕೆಲವು ಇರುವೆಗಳು ಮತ್ತೆ ರಿಡ್ವಿಡ್ ಇವನ್ನ ನಾವು ಅಲ್ಲೇ ಬಿಟ್ಕೋಬೇಕಾಗುತ್ತೆ. ಇದನ್ನ ಇದಕ್ಕೆ ಬೇವಿನ ಕಷಾಯ ಸಿಂಪರಣೆ ಮಾಡಕ. ಮತ್ತೆ ಇದಕ್ಕೆ ಏನಂದ್ರೆ ಲ್ಯಾಂಬ್ಡಾ ಸೈಲತ್ರಿನ ಅಂತ ಬರುತ್ತೆ, ನಮ್ಗೆ ಯಾವಾಗ ಚಿಗುರು ಬರುತ್ತೆ ಆ ಟೈಮಲ್ಲಿ ನಾವು ಸಿಂಪರಣೆ ಮಾಡ್ಬೇಕು. ಆಮೇಲೆ ಹೂವು ಯಾವಾಗ ಬಿಡುತ್ತೆ, ಕಾಯಿ ಯಾವಾಗ ಬಿಡುತ್ತಾ ಇರುತ್ತೆ ಆ ಟೈಮಲ್ಲಿ ನಾವು ಸಿಂಪರಣೆ ಮಾಡಿದ್ರೆ ಇದು ನಿಯಂತ್ರಣಕ್ಕೆ. ಲ್ಯಾಂಬ್ಡಾ ಸಹ್ಯಾಲೋತ್ರಿನ್ ಸಹ್ಯಾಲೋತ್ರಿನ್ ಎಷ್ಟು ಪ್ರಮಾಣದಲ್ಲಿ? 1 ml 1 liter ನೀರಿಗೆ ಅದನ್ನ ಹಾಕೊಂಡು ಸಿಂಪರಣೆ ಮಾಡ್ಬೇಕಾಗುತ್ತೆ. ಇನ್ನೊಂದು ತಾವು ತಿಳಿಸಿದ್ದು ಕಾಂಡ ಕೊರಿಯುವಂತ ಹುಳು ಈ ಕೋಕೋದಲ್ಲಿ, ಇದು ಯಾವ ರೀತಿ ಹಾನಿ ಮಾಡುತ್ತೆ ಕೋಕೋ ಬೆಳೆಗೆ? ಇದು ಹೆಸರಲ್ಲೇ ಇದೆ, ಕಾಂಡ ಕೊರೆಯುವ ಹುಳು ಅಂತ ಹೇಳಿ. ಈ ಕೆಂಪು ಮರಿ ಹುಳುಗಳು ಏನಿರುತ್ತೆ, ಈ ಕಾಂಡ ಇರ್ಬೋದು ಅಥವಾ ರೆಂಬೆ ಟೊಂಗೆ ಇರ್ಬೋದು, ಇದನ್ನ ಏನ್ ಮಾಡುತ್ತೆ ಒಳಗಡೆ ಹೋಗಿ ಅದ್ರ ಒಳಗಡೆ ಕಾಂಡನೆಲ್ಲ ಕೊರೆದು ಒಳಗಡೆ ಏನ ಅಂಗಾಂಶಗಳಿದೆ ಎಲ್ಲಾನು ತಿನ್ಬಿಡುತ್ತೆ. ಅದರಿಂದ ನಾವು ರಂಧ್ರನು ಕೂಡ ನೋಡ್ಬೋದು, ಮತ್ತೆ ಅದರಿಂದ ಹಿಕ್ಕೆಗಳು ಹಿಕ್ಕೆನು ಬರುತ್ತೆ, ಹಿಟ್ಟನು ಕೂಡ ಹೊರಗಡೆಗೆ ಬರುತ್ತೆ. ಅಂದ್ರೆ ಇದರ ನಿಯಂತ್ರಣ ಬಹಳ ಮುಖ್ಯವಾದ್ದು, ಯಾಕಂದ್ರೆ ಇಡೀ ಗಿಡನೇ ಹೋಗ್ಬಿಡುತ್ತಿಲ್ಲ. ಏನು ನಿಯಂತ್ರಣ ಕ್ರಮ ಅನುಸರಿಸಬಹುದು ಅಂತೀರಿ? ಇದೇನಂದ್ರೆ ಯಾವ್ದು ಬಾಧೆ ಆಗಿರುತ್ತೆ ರೆಂಬೆ ಅಥವಾ ಕೊಂಬೆಗಳು ಅವನ್ನೆಲ್ಲ ನೀವು ಕಟ್ ಮಾಡಿ ತೆಗಿಬೇಕಾಗುತ್ತೆ, ನಾಶ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಕೀಟ ಬಾಧೆ ಇರುವ ಭಾಗಕ್ಕೆ 1 10 ml ಬೇವಿನ ಎಣ್ಣೆ 1 liter ನೀರಿಗೆ ಹಾಕೊಂಡು ನಾವು ಸಿಂಪರಣೆ ಮಾಡಬೇಕು. ಅಥವಾ ಈ ಸಿರೆಂಜ್ ಮೂಲಕ 10 ml ಬೇವಿನ ಎಣ್ಣೆನ ಸಿರೆಂಜ್ ಮೂಲಕ ನಾವು ಕಾಂಡಕ್ಕೆ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಇದು ಕಾಂಡದೊಳಗೇನೆ ಎಲ್ಲ ಆಗೋದ್ರಿಂದ ಹಾನಿ ಮಾಡೋದ್ರಿಂದ ಅದಕ್ಕೆ ನಾವು ಸಿಂಪರಣೆ ಮಾಡಬಹುದು, ಹಂಗೆ ಇಂಜೆಕ್ಷನ್ ಕೊಡ್ಬೇಕು. ಇದು ಕಾಂಡ ಕೊರಿವಂತ ಹುಳು. ಇನ್ನ ಈ ಹಿಟ್ಟು ತಿಗಣೆ ಹಾವಳಿ ಸ್ವಲ್ಪ ಹೆಚ್ಚಲ್ವಾ ಕೋಕೋದಲ್ಲಿ, ಯಾವ್ಯಾವ ಭಾಗಗಳಿಗೆ ಹಾನಿ ಮಾಡುತ್ತೆ ಹಿಟ್ಟು ತಿಗಣೆ ಅಂದ್ರೆ? ಅದು ನಮಗೆ ಕಾಯಿ ಇರ್ಬೋದು, ಎಳೆ ಎಲೆಗಳಿರ್ಬೋದು, ಹೂವಗಳಿರ್ಬೋದು, ಹೂವ ಗುಂಚಲುಗಳಿರ್ಬೋದು, ಏನಾರು ಇರಲಿ ಅವನ್ನೆಲ್ಲ ಏನ್ ಮಾಡುತ್ತೆ ಹೋಗಿ ರಸನ ಹೀರೋದಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವು ಹೀರೋದಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅವು ಏನಾಗ್ತವೆ ಅಂದ್ರೆ ಹಳದಿ ಕಲರ್ ಆಗ್ತವೆ, ಅದ್ರದ್ದು ಕುಂಠಿತ ಆಗುತ್ತೆ, ಕೊನೆಗೆ ಏನಾಗುತ್ತೆ ಒಣಗೋದಿಕ್ಕೆ ಶುರು ಆಗುತ್ತೆ. ಇದರಿಂದ ಹಿಟ್ಟು ತಿಗಣೆಯಿಂದ ಇವೆಲ್ಲ ನಾವು ನೋಡಬಹುದು. ಅಂದ್ರೆ ನಿಯಂತ್ರಣ ಹೇಗೆ ಅಂತ ಈ ಮೀಲಿ ಬಗ್ಸ್ ಅಥವಾ ಹಿಟ್ಟು ತಿಗಣಿ ನಿಯಂತ್ರಣ? ಮೀಲಿ ಬಗ್ಸ್ ಗೆ ನಾವು ಹಿಮಿಡಾಕ್ಲೋಪ್ರಿಡ್ ಅನ್ನು ಕೂಡ ನಾವು ಸಿಂಪರಣೆ ಮಾಡಬಹುದು, 0.2 ml ಅಥವಾ ಈ ಡೈಮಿಥಿಯೇಟ್ ಇದೆಯಲ್ಲ, ಡೈಮಿಥಿಯೇಟ್ ಕಾಮನ್ ಆಗಿ ನಾವು ಉಪಯೋಗಿಸಬಹುದು, 1.7 ml 1 liter ನೀರಿಗೆ ಹಾಕೊಂಡು ಸಿಂಪರಣೆ ಮಾಡಬಹುದು. ಇನ್ನ ತಾವು ತಿಳಿಸಿದ್ದು ಕೆಲವು ಈ ಕಶೇರುಕ ಜೀವಿಗಳು ಅಂದ್ರೆ ಇಲಿ ಮತ್ತೆ ಅಳಿಲು ಕೂಡ ತೊಂದರೆ ಕೊಡುತ್ತೆ ಈ ಕೋಕೋ ಬೆಳೆಗೆ ಅಂತ, ಇವುಗಳು ಮುಖ್ಯವಾಗಿ ಹೇಗೆ ಹಾನಿ ಮಾಡ್ತವೆ ಅಂತೀರಿ ಈ ಇಲಿ ಮತ್ತು ಹಳಿಲು ಅವು ಹೆಂಗೆ ಅಂದ್ರೆ ಕಾಯಿ ಏನಿದೆ ಕಾಯಿನ ತಿನ್ನ ಹಾನಿ ಮಾಡುತ್ತವೆ. ಬೀಜಗಳು ಬೀಜಗಳು ಇರ್ಬೋದು ಕಾಯಿಗಳ ಅಲ್ಲಿ ಏನಾಗುತ್ತೆ ಅಂದ್ರೆ ಇಲಿ ಬಂದ್ರೆ ಅದು ತೊಟ್ಟಿರುತ್ತಲ್ಲ ಅದ್ರ ಒಳಗಡೆ ತೂತ್ ಮಾಡ್ಕೊಂಡು ಹೋಗಿ ಒಳಗಡೆ ತಿನ್ನುತ್ತೆ. ಹಳಿಲಾದ್ರೆ ನಾವು ದೊಡ್ಡ ರಂಧ್ರನೇ ಕಾಣಿಸುತ್ತೆ, ಕಾಯಿ ಮೇಲೇನೆ ಒಂದು ದೊಡ್ಡ ರಂಧ್ರನ ನಾವು ನೋಡ್ಬೋದು. ಇವೇನ್ ಮಾಡ್ತಾವ ಅದೇ ಒಳಗಡೆ ಹೋಗಿ ಆ ಒಳಗಡೆ ಕಾಯ್ದು ಭಾಗ ಏನೇನಿದೆ ಎಲ್ಲಾನು ತಿಂದು ಹಾನಿ ಮಾಡುತ್ತೆ. ಇವುಗಳ ನಿಯಂತ್ರಣ ಮಾಡೋದು ಬಹಳ ಕಷ್ಟ ಅಲ್ವಾ? ಹೌದು, ಇನ್ನು ಕೀಟಗಳೆಲ್ಲ ಮಾಡಬಹುದು, ನಾವು ಈ ತರ ಪ್ರಾಣಿ ಪಕ್ಷಿಗಳನ್ನ ಮಾಡೋದು ಸ್ವಲ್ಪ ಕಷ್ಟ. ಅಂದ್ರೆ ಸೂಕ್ತವಾದ ಅಂತರ ಕೊಡೋದು ಬಹಳ ಮುಖ್ಯ. ಹೌದು, ಅದನ್ನು ಕೊಡ್ಬೇಕು. ಮತ್ತೆ ಆಮೇಲೆ ಈ ಮೆಷ್ಗಳು ವೈರ್ ಮೆಷ್ ಏನೇನು ಬರುತ್ತೆ ಅದನ್ನ ಹಾಕೋದ್ರಿಂದ ಸ್ವಲ್ಪ ಈ ಅಳಿಲನ್ನ ಕಂಟ್ರೋಲ್ ನಿಯಂತ್ರಣ ಮಾಡಬಹುದು. ಬಹಳ ಕಷ್ಟನೇ ಆದ್ರೆ. ಹೌದು, ಇಲಿಗೆ ಏನಂದ್ರೆ ನಾವು ಅದೇ ಪಾಯ್ಸನ್ ಬೇಟ್ ಕೊಡ್ತೀವಿ ಅಥವಾ ಅದು ಇದು ಕೊಡ್ತೀವಿ, ಬ್ರೊಮಾಡಿಯಲ್ ಅಂತ ಹೇಳಿ ಒಂದು ಬರುತ್ತಲ್ಲ, ಬ್ರೊಮಾಡಿಯಲ್ ಅದು 10 ಗ್ರಾಮ್ ಒಂದು 10-12 ದಿನ ಗ್ಯಾಪ್ ಕೊಟ್ಕೊಂಡು ಕೊಟ್ಕೊಂಡು ನಾವು ಅದನ್ನ ಇಡಬೇಕು. ಇಲಿನ ಅದು ಪಾಯ್ಸನ್ ಬೇಟ್ ತರ ಆಕ್ಟ್ ಮಾಡುತ್ತೆ, ಅದು ಒಂದು ಮಾಡ್ಬೋದು. ಇಲ್ಲ ಮೆಶ್ಗಳು ಬೋನ್ಗಳ ತರ ಹಾಕಿ ನಿಯಂತ್ರಣ ಮಾಡ್ಬೇಕಷ್ಟೇ. ಪ್ರಯತ್ನ ಪಡಬೇಕಾಗುತ್ತೆ. ಮುಖ್ಯವಾಗಿ ನೈಸರ್ಗಿಕ ಶತ್ರುಗಳು ಇವುಗಳನ್ನೆಲ್ಲ ನಾವು ಸ್ವಲ್ಪ ಉತ್ತೇಜಿಸಬೇಕಾಗುತ್ತೆ, ಕಾಪಾಡ್ಕೋಬೇಕು. ಅದರಿಂದನೇ ಇವುಗಳ ನಿಯಂತ್ರಣ ಸ್ವಲ್ಪ ಸಾಧ್ಯ ಅಂತ ಹೇಳಬಹುದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಬಾಳೆ ಮತ್ತು ಕೋಕೋ ಬೆಳೆಗಳ ಕೀಟಪೀಡೆ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಹೆಚ್ ಸಿ ಲತಾವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8884525995. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ: 8884525995. ತುಂಬ ಸಂತೋಷ ಡಾಕ್ಟರ್ ಲತಾ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬಾಳೆ ಮತ್ತು ಕೋಕೋ ಬೆಳೆಗಳನ್ನು ಬಾಧಿಸುವಂತಹ ಮುಖ್ಯವಾದ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 27,250 ರೂಪಾಯಿಯಿಂದ 28,000 ರೂಪಾಯಿಗಳು, ಅರೇಬಿಕಾ ಚೆರಿ 13,300 ರೂಪಾಯಿಯಿಂದ 15,700 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಯಿಂದ 18,000 ರೂಪಾಯಿಗಳು, ರೋಬಸ್ಟಾ ಚೆರಿ 10,400 ರೂಪಾಯಿಯಿಂದ 11,250 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ರೈತ ಬಾಂಧವರೇ, ನಾಳೆ 6:50 ಸಂಜೆ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ: ಕೃಷಿ ಬೆಳೆಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮತ್ತು ನಿರ್ವಹಣಾ ಕ್ರಮಗಳು. ಭಾಗವಹಿಸುವವರು ಡಾಕ್ಟರ್ ಶ್ರೀನಿವಾಸಲು, ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ ಭವನ, ಮಲ್ಲೇಶ್ವರಂ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ. ಇಲ್ಲಿಗೆ ಇಂದಿನ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ LICIndia.in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕುಶಾಲಿ ಹಮಾರಿ. ನಿಧನ ಸುದ್ದಿ: ಅಭ್ಯತ್ಮಂಗಲ ಗ್ರಾಮದ ಶ್ರೀಮಂಗಲ ಎಸ್ಟೇಟ್ನ ದಂಬೆಕೋಡಿ ದಿವಂಗತ ಸುಬ್ರಾಯ ಅವರ ಮಗ ಹರೀಶ್ ನಿನ್ನೆ ನಿಧನರಾದರು. 64 ವರ್ಷ ಪ್ರಾಯದ ದಂಬೆಕೋಡಿ ಹರೀಶ್ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕಣ್ಣಂಗಾಲ ಅಮ್ಮತ್ತಿ ಒಂಟಿಯಂಗಡಿ ನಿವಾಸಿ ಮುಕ್ಕಾಟಿರ ಚೋಂದವ ಪ್ರೇಮ ತಾಮನೆ ಪರಂದಂಡ ಇಂದು ಮರಣಪಟ್ಟಿತು. 66 ಬೈತರ ಎಂಸಿ ಬೆಳ್ಳಿಯಪ್ಪ ಎಂಗಡ ಪುಣ್ಣು ಚೋಂದವ ಪ್ರೇಮ ಎಂಗಡ ಆಖರಿ ಕಾರ್ಯ ನಾಳೆ ಕಲ್ಲಂಗಾಳ ಗ್ರಾಮತರ ತೂಟಂಗಳತ್ತು ನಡಪ. ಕಕ್ಕಬ್ಬೆ ಕುಂಜಿಲ ಗ್ರಾಮತರ ಬಾಚಮಂಡ ಮುದ್ದಪ್ಪ ಎಂಡ ಮೋ ಬಾಚಮಂಡ ಅಪ್ಪಚು ಐಂಗ ಇಂದು ಮರಣಪಟ್ಟಿತು. 91 ಬೈತರ ಬಾಚಮಂಡ ಅಪ್ಪಚು ಐಂಡ ಆಖರಿ ಕಾರ್ಯ ನಾಳೆ ಮಜ್ಜಣ ಒಕ್ಕ ತೂಟಂಗಳತ್ತು ನಡಪ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪಿ. ಪ್ರಾಯೋಜಕರು ಕೋಟೆರ ದಿವಂಗತ ಹೊನ್ನಪ್ಪ ರಾಜಾ ಅವರ ಗ್ಯಾನಲಿ, ಶ್ರೀಮತಿ ಲೀಲಾಮಣಿ, ಮಂಗ ಹರೀಶ್ ಅಂಜು, ಮಗಳು ಬಾಕಿಲನ ಚೈತ್ರ, ಅಳಿಯ ವಿನು, ಪಿಳ್ಳಿ ಶಿಯಾನ, ದೊಡ್ಡಪುಲಿಕೋಟು ಗ್ರಾಮ. ನಾಡಿನ ಎಲ್ಲ ಮಾಜನಕ್ಕೆ ಹುತ್ರಿ ಹಬ್ಬದ ಶುಭಾಶಯ ಹೇಳಿಕೊಂಡು ಇಂದಿನ ಸುದ್ದಿ ಜೊಂಪೆ ಓದುತ್ತಿರೋ ನಾನು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಇಂದು ಕೊಡಗಿನ ಹೆಸರು ಪಡೆದ ಸುಗ್ಗಿ ಹಬ್ಬ ಹುತ್ರಿ. ಹುತ್ರಿ ತ ಹೇಳ್ರೆ ಹೊಸ ಭತ್ತ ಹೊಸ ಅಕ್ಕಿತ ಅರ್ಥ. ಇಷ್ಟಗಂಟ ರೈತರು ಮಳೆ ಗಾಳಿ ಚಳಿಗೆ ಹೆದರದೆ ಕಷ್ಟಪಟ್ಟು ಎಲ್ಲ ಥರದ ಕಷ್ಟಗಳ ನಿಭಾಯಿಸಿ ನಟ್ಟು ಬೆಳೆಸಿದ ಹೊಸ ಭತ್ತನ ದಾನಿಲಕ್ಷ್ಮಿಯ ರೂಪಲಿ ಪೊಲಿ ಪೊಲಿಯೇ ಬಾ ಪೊಲಿಯೇ ಬಾ ದಾನಿಲಕ್ಷ್ಮಿ ನೀನು ಮನೆಗೆ ಬಾತ ಕರೆದು ಮನೆ ಸೇರಿಸಿಕೊಳ್ಳುವ ಪುಣ್ಯ ದಿನನೇ ಈ ಹುತ್ರಿ ಹಬ್ಬ. ಇದೀಗ ರಾತ್ರಿ 8:10 ಕೊಡಗಿನ ಕುಲದೇವರು ಮಳೆದೇವರು ಬೆಳೆದೇವರತ ಹೆಸರು ಪಡೆದಿರುವ ಕಕ್ಕಬ್ಬೆನ ಪಾಡಿಶ್ರೀ ಇಗ್ಗುತಪ್ಪ ದೇವಸ್ಥಾನದಲ್ಲಿ ನೆರೆ ಕಟ್ಟುದು. 9:10 ಕದುರು ತೆಗೆಯೋದು. ಹಂಗೆ 10:10 ಪ್ರಸಾದ ಹಂಚುದು. ಇನ್ನು ನಾಡು ಕಡೆಗಳಲ್ಲಿ ರಾತ್ರಿ 8:40 ನೆರೆ ಕಟ್ಟುದು. 9:40 ಕದುರು ತೆಗೆಯೋದು. ಹಂಗೆ 10:40 ಊಟೋಪಚಾರಕ್ಕೆ ಒಳ್ಳ ಹೊತ್ತುನ ಗೊತ್ತು ಮಾಡಿಳು. ತಗ್ದ ಹೊಸ ಕದುರ್ನ ಮನೆ ಐನ್ ಮನೆ ದೇವಸ್ಥಾನ ಭತ್ತದ ಪತಾಯ ದನಗಳ ಹಟ್ಟಿ ಗಾಡಿಗಳಿಗೆ ಹಿಂಗೆಲ್ಲ ಕಟ್ಟುವ ಕ್ರಮ ಉಂಟು. ಮನೆಯಲ್ಲಿರುವ ಹಿರಿಯವು ಕಿರಿಯವೆಲ್ಲ ಜೊತೆಯಲ್ಲಿ ಕೂಡಿಕೊಂಡು ಒಗ್ಗಟ್ಟುಂದ ಸಂಪ್ರದಾಯದಂಗೆ ವಿಶೇಷ ಊಟೋಪಚಾರದೊಟ್ಟಿಗೆ ಗೌಜ್ಜಿಲಿ ಹಬ್ಬನ ಮಾಡುವ ಕ್ರಮ ನಮ್ಮ ಪಂಡುನ ಹಿರಿಯವರ ಕಾಲದಿಂದನೂ ನಡ್ಕೊಂಡು ಬಂದುಟ್ಟು. ವಿರಾಜ್ಪೇಟ್ಲಿರುವ ಮಾಜಿ ಸೈನಿಕರ ECHS ಪಾಲಿಕ್ಲಿನಿಕ್ಗೆ ನಾಳೆ ಹುತ್ರಿ ಹಬ್ಬದ ಬಾಬತ್ತು ರಜೆ ಇದ್ದದೆ. ಹಂಗೆ 4:00 ಡಾಕ್ಟರ್ಗ ಇರದುಲೇತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಜಿಲ್ಲೆ ನಮ್ಮಕ್ಕ ಚಾಕರಿಗಾಗಿ ಜಿಲ್ಲೆನ ಬಿಟ್ಟು ಹೊರಗೆ ಹೋಗುವ ಅವಶ್ಯಕತೆ ಇಲ್ಲ. ಕೃಷಿ ಪ್ರವಾಸೋದ್ಯಮ ಸೇರಿದಂಗೆ ಜಿಲ್ಲೆಯಲ್ಲಿ ಬೇಕಾದಷ್ಟು ಅವಕಾಶಗ ಉಟ್ಟು ಅದನ್ನು ಸರಿಯಾಗಿ ಹುಡುಕಿಕೊಡೋಕೂತ ಪೊನ್ನಂಪೇಟೆ ಅರಣ್ಯ ವಿದ್ಯಾಲಯದ ನಿವೃತ್ತ ಡೀನ್ ಚೆಪ್ಪುಡಿರ ಜಿ ಕುಶಾಲಪ್ಪವು ಹೇಳ್ದು. ಮೂರ್ನಾಡಿನ ಮಾರುತಿ ವಿದ್ಯಾಸಂಸ್ಥೆಯಲ್ಲಿ ನಡೆದ 42ನೇ ವರ್ಷದ ವಾರ್ಷಿಕೋತ್ಸವ ಜಂಬರಲ್ಲಿ ಮುಖ್ಯ ನೆಂಟರುಗಳಾಗಿ ಭಾಗವಹಿಸಿ ಅವು ಮಾತಾಡಿ ಮಕ್ಕಳ ವಿದ್ಯೆನ ಏಳಿಗೆಯಲ್ಲಿ ಅಪ್ಪಂದರ ಪಾತ್ರ ತುಂಬ ದೊಡ್ಡದು. ಮಕ್ಕ ಅವ್ವಂದರ ತ್ಯಾಗನ ಜ್ಞಾನ ಮಾಡಿಕೊಂಡು ಮುಂದೆ ಹೋಕು. ಮಕ್ಕಳಿಗೆ ಒಳ್ಳೆ ಗುರಿ ಇರೋಕು ಮಕ್ಕ ಸ್ವಪನ ಕಾಂಬೋದು ಮುಖ್ಯ ಅಲ್ಲ. ಕಂಡ ಆ ಸ್ವಪನನ ನಿಜ ಮಾಡಿಕೆ ಸರಿಗೆ ಪ್ರಯತ್ನ ಮಾಡೋಕುತ್ತ ಅವು ಕೆಮಿ ಮಾತಿನ ಹೇಳ್ದು. ವಿದ್ಯಾಸಂಸ್ಥೆನ ಆಡಳಿತ ಮಂಡಳಿಯ ಅಧ್ಯಕ್ಷ ಮುಂಡಂಡ ಕೆ ಅಪ್ಪಚ್ಚು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಜಂಬರಲ್ಲಿ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಇದೇ ಹೊತ್ತಲ್ಲಿ ಸಾಂಸ್ಕೃತಿ ಕಾರ್ಯಕ್ರಮಗ ಸಹ ಏರ್ಪಾಡಾಗಿತ್ತು. ಜಿಲ್ಲಾ ಗೃಹರಕ್ಷಕ ದಳದ ಕಡೆಯಿಂದ 4:00 ಬೆಳಿಗ್ಗೆ 10:00 ಮಡಿಕೇರಿಪೇಟೆನ ಜಿಲ್ಲಾ ಗೃಹರಕ್ಷಕ ದಳದ ಕಚೇರಿಯಲ್ಲಿ ಗೃಹರಕ್ಷಕ ದಳ ದಿನಾಚರಣೆ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಾರಿಕೆ ದಿನೇಶ್ ಕುಮಾರ್ ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿವೆ. 2025-26 ಸಾಲಿನ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಅಧ್ಯಕ್ಷತೆಯಲ್ಲಿ 6:00 ಜಿಲ್ಲಾ ಪಂಚಾಯಿತಿನ ಮುಖ್ಯ ಸಭಾಪಾಡಿಯಲ್ಲಿ ನಡೆದೈತ. ಪಂಚಾಯಿತಿನ ಸಿಇಒ ಆನಂದ ಪ್ರಕಾಶ್ ಮೀನಾವು ತಿಳಿಸ್ಯಾಳು. ಮಡಿಕೇರಿ ECHS ಪಾಲಿಕ್ಲಿನಿಕ್ಗೆ ನಾಳೆ ಹುತ್ರಿ ಹಬ್ಬದ ಬಾಬತ್ತು ರಜಾ ಇದೆ ಅಂತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಜಿಲ್ಲಾಡಳಿತ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಕಡೆಯಿಂದ ಇದೇ 7:00 ಮಡಿಕೇರಿಪೇಟೆನ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಯುದ್ಧ ಸ್ಮಾರಕದ ಅಂಗಳಲ್ಲಿ ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ಕಾರ್ಯಕ್ರಮ ಏರ್ಪಾಡಾಟು. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಇದೇ 7:00 ಸುರುವಿನ ಅಧಿವೇಶನ. ಬೆಳಿಗ್ಗೆ 9:00 ಮಧ್ಯಾಹ್ನ 12:00 ಮುಟ. ಹಂಗೆ 2ನೇ ಅಧಿವೇಶನ ಮಧ್ಯಾಹ್ನ 2:00 ಸಾಯಂಕಾಲ 4:30 ಮುಟ ಗೊತ್ತು ಮಾಡಿರುವ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆದೇತ ಶಾಲಾ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರು ತಿಳಿಸ್ಯಾಳು. ಕೊಡಗುಗೌಡ ಮಾಜಿ ಯೋಧರ ಒಕ್ಕೂಟ ಇದರ 15ನೇ ವರ್ಷದ ಸಂತೋಷಕೂಟ ಜಂಬರ ಕೂಟದ ಅಧ್ಯಕ್ಷ ತುಮ್ತಜ್ಜಿರ ದಯಾನಂದ ಅವರ ಅಧ್ಯಕ್ಷತೆಯಲ್ಲಿ 6:00 6:00 ಮಡಿಕೇರಿನ ಕೊಡಗುಗೌಡ ಸಮಾಜದಲ್ಲಿ ಏರ್ಪಾಡಾಟು.